ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:51.10. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕಿನ ಮಡೆನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ನಾಗಪ್ಪ ದೇಸಾಯಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಈಗ ಹವಾಮಾನ ವರದಿ. ಹವಾಮಾನ ವರದಿಯ ಸ್ಥಳೀಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಸಾಧಾರಣವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಅಲ್ಲಲ್ಲಿ ಒಂದೆರಡು ಬಾರಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆಯಿದೆ ಎಂಬುದಾಗಿ ಹವಾಮಾನ ಇಲಾಖೆಯ ಮುನ್ಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದಿನ ಕನಿಷ್ಠ ತಾಪಮಾನ 23°C, ಗರಿಷ್ಠ ತಾಪಮಾನ 33°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿಬರುವುದು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾವಿನ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ನಾಗಪ್ಪ ದೇಸಾಯಿ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನು ಕೇಳೋಣ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಫಸಲನ್ನು ನೀಡತಕ್ಕಂತಹ ಸಂದರ್ಭದಲ್ಲಿ ಈ ಮಾವಿನ ಬೆಳೆಯ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕಿನ ಮಡೆನೂರಿನ ಸಮೀಪ ಇರತಕ್ಕಂತಹ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ದೇಸಾಯಿ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗಪ್ಪ ದೇಸಾಯಿ ಅವರಿಗೆ ನಮಸ್ಕಾರ. ನಮಸ್ತೆ, ಸ್ವಾಗತ. ನಮಸ್ತೆ, ಮತ್ತೊಮ್ಮೆ ಆಕಾಶವಾಣಿ ಕೇಳುವವರಿಗೆ ನನ್ನ ನಮಸ್ಕಾರಗಳು. ಈ ಮಾವಿನ ಬೆಳೆ ಎನ್ನುವಂಥದ್ದು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾದಂತಹ ಬೆಳೆ ಆಗಿದೆ. ಎಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶ ಇರುತ್ತೋ ಅಲ್ಲಿ ಹೆಚ್ಚು ಮಾವಿನ ಬೆಳೆಯನ್ನ ಬೆಳೆಯಲಾಗುತ್ತೆ. ಮಾವಿನ ಹಣ್ಣಿಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಇದು ಒಂದು ಋತುಮಾನದಲ್ಲಿ ಬರುವ ಹಣ್ಣಾಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ ಅಂತ ಹೇಳಿ ಹೇಳಬಹುದು. ಈ ನಿಟ್ಟಿನಲ್ಲಿ ಇವತ್ತು ಈ ಫಸಲನ್ನು ನೀಡತಕ್ಕಂತಹ ಸಂದರ್ಭದಲ್ಲಿ ಮಾವಿನ ಬೆಳೆಯನ್ನ ಹೇಗೆಲ್ಲ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಾವು ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮೊದಲು ಈ ಮಾವಿನ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡಿ. ಎಂಥ ಹವಾಮಾನ ಇದಕ್ಕೆ ಸೂಕ್ತ, ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನೋಡಿ, ಮಾವು ನಮ್ಮ ಭಾರತದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೀತಾ ಇರತಕ್ಕಂತ ಹಣ್ಣಿನ ಬೆಳೆಗಳಲ್ಲಿ ಒಂದು. ಇದಕ್ಕೆ ನಾವು ಏನಂತ ಕರಿತಾ ಇದೀವಿ, ಹಣ್ಣಿನ ರಾಜ ಅಂತೂ ಕರಿತಾ ಇರತಕ್ಕಂಥದ್ದು. ಮತ್ತೆ ಇದನ್ನ ಸಾಮಾನ್ಯವಾಗಿ ನಾವು ವಾತಾವರಣ ಅಂದ್ರೆ ಏನು ಖುಷ್ಕಿ ತೋಟಗಾರಿಕಾ ಬೆಳೆಗಳಲ್ಲಿನೂ ಮಳೆ ಆರ್ಸದಲ್ಲೇ ಬೆಳಿಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಮಳೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇರತಕ್ಕಂಥದ್ದು, ಮತ್ತೆ ಆ ಒಂದು ವ್ಯತ್ಯಾಸದಿಂದ ಹವಾಮಾನದ ವೈಪರೀತ್ಯದಿಂದ ನಮಗೆ ಇಳುವರಿಯಲ್ಲಿ ಮತ್ತು ಹೂವು ಕಾಯಿ ಉದುರುವಂತ ಸಾಮಾನ್ಯವಾಗಿರ್ತಕ್ಕಂಥದ್ದು, ಆ ಒಂದು ಕಾರಣದಿಂದ ಇಳುವರಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ವಾತಾವರಣ ಮೇನು ಅದರದ ಏನು ಇಳುವರಿಯಲ್ಲಿ ಹೆಚ್ಚಿಗೆ ಆಗಬೇಕಾದ್ರೆ ಪ್ರಮುಖವಾದ ಪಾತ್ರ ಇರ್ತಕ್ಕಂಥದ್ದು. 2021 ಎರಡು ವರ್ಷಗಳ ಹಿಂದೆ ನಮ್ಮ ಮಳೆ ಯೂಸಲ್ಲಿ ಅಪ್ ಟು ಜನವರಿ ವರ್ತವರೆಗೂ ಆಯಿತು ಮಳೆ. ಆ ಒಂದು ಕಾರಣದಿಂದ ಮಳೆ ಎಲ್ಲಿ ಜನವರಿಗೆ ಬತ್ತೋ ಹೂವು ಕಾಯಿಯ ಮೇಲೆ ಮಳೆ ಆದಾಗ ಅನೇಕ ರೀತಿಯಲ್ಲಿ ನಮಗೆ ಹೂವು ಉದುರೋದು ಮತ್ತು ಕಾಯಿಗಳು ಮತ್ತೆ ಬೀಳುವಂತ ಅಂತ ಜಾಸ್ತಿ ಆಯಿತು. ಅಲ್ಲಿ ಎಲ್ಲಿ ಮಳೆ ಆಯ್ತೋ ಹೂವಿನ ಹಂತದಲ್ಲಿ ಅವಾಗ ಹೊಸ ಚಿಗುರು ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ಕಾಯಿಯ ಇಳುವರಿ ಕಡಿಮೆ ಆಯ್ತು. ಅದೇ ರೀತಿಯಲ್ಲೇನೋ ಈ ವರ್ಷನೂ ಸಹ ಅಷ್ಟೇ, ವಾತಾವರಣದಲ್ಲಿ ವ್ಯತ್ಯಾಸಗಳ ಆಗದಿಂದ ಇನ್ನೂ ಕೆಲವೊಂದು ಗಿಡಗಳು ಹೂವೇನೇ ಆಗ್ತಾನೆ ಇಲ್ಲ. ಒಂದು ಪ್ರಮುಖವಾದ ಕಾರಣ ಅಂದ್ರೆ ತಳಿಗಳಲ್ಲಿ ವ್ಯತ್ಯಾಸ ಇರ್ಬೋದು, ವಾತಾವರಣದಲ್ಲಿ ಉಷ್ಣತೆ ವ್ಯತ್ಯಾಸ ಇರ್ಬೋದು, ತೇವಾಂಶದಲ್ಲಿ ವ್ಯತ್ಯಾಸ ಇರ್ಬೋದು, ಇವೆಲ್ಲ ಪ್ರಮುಖವಾದ ಕಾರಣಗಳು. ಬಟ್ ಅತಿ ಹೆಚ್ಚು ನಮಗೆ ಪ್ರಮುಖವಾದ ಕಾರಣ ಅಂದ್ರೆ ವಾತಾವರಣ. ಇದಕ್ಕೆ ಸೂಕ್ತವಾದ ವಾತಾವರಣ ಅಂತಂದ್ರೆ ನಮಗೆ ಪ್ರಮುಖವಾಗಿ ತೇವಾಂಶ ಮತ್ತು ಒಣಹವೆ ಸೂಕ್ತವಾಗಿ ಇವೆರಡು ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯ ಪ್ರಮುಖವಾಗಿ. ನೋಡಿ, ಮಳೆಗಾಲದಲ್ಲಿ ಬಂದಾಗ ನಮಗೆ ಪ್ರಮುಖವಾಗಿ ಏನು ವಾತಾವರಣದಲ್ಲಿ ವ್ಯತ್ಯಾಸ ಅಂತಂದ್ರೆ ನಮಗೆ ಮಳೆ ಬಂತಂದ್ರೆ ನಮಗೆ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ತೇವಾಂಶ ಹೆಚ್ಚಿಗೆ ಆದಾಗ ಮತ್ತೆ ಮಳೆ ಬಂತು ಅಂದ್ರೆ ಹೂವು ಕಾಯಿ ಆ ಹಂತದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗಿ ಅಲ್ಲಿ ಆಟೋಮೆಟಿಕ್ ಆಗಿ ಹೂವು ಉದುರುತ್ತೆ. ಸಣ್ಣ ಸಣ್ಣ ಕಾಯಿಗಳು ಪೀಚ್ ಅಂತ ಹೇಳ್ತೀವಿ, ಅದನ್ನು ಸಹ ಸರ್ವೇ ಸಾಮಾನ್ಯವಾಗಿ ಅದು ಉದುರ್ಕೊಂಡು ಬಿಡುತ್ತೆ. ಅದು ನಮಗೆ ಇಳುವರಿ ಕಡಿಮೆ ಆಗಕ್ಕೆ ಪ್ರಮುಖವಾದ ಕಾರಣವನ್ನು ಆಗುತ್ತೆ. ಅದಕ್ಕೆ ಒಂದು ಕಾರಣದಿಂದ ತೇವಾಂಶ ಮತ್ತು ಏನು ಒಣಹವೆ ಪ್ರಮುಖವಾಗಿರ್ತಕ್ಕಂಥ ವಾತಾವರಣ ಇವೆರಡು ಕೂಡ್ಕೊಂಡು ನಮಗೆ ಇಳುವರಿಯ ಮೇಲೆ ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ದು. ಇದು ವಾತಾವರಣ ನಮಗೆ ಬೇಕಾಗಿರ್ತಕ್ಕಂಥದ್ದು. ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ, ನಮ್ಮ ಭಾಗದಲ್ಲಿ ಯಾವ ತಳಿ ಹುಲಸಾಗಿ ಬರುತ್ತೆ, ಇದರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ತಳಿಗಳಲ್ಲಿ ಬಂದಾಗ ಸರ್ವೇ ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಆಗಿ ವಿಂಗಡಣೆ ಮಾಡ್ಕೋತೀವಿ. ಬಟ್ ದಕ್ಷಿಣ ಭಾರತದಲ್ಲಿ ಬಂದಾಗ ಅತಿ ಪ್ರಚಲಿತವಾಗಿರ್ತಕ್ಕಂಥ ತಳಿ ಅಂತ ಬಂದಾಗ ಬಾದಾಮಿ. ಕರ್ನಾಟಕದಂತ ಕೆಲವೊಂದು ಭಾಗದಲ್ಲಿ ಬಾದಾಮಿ ಅಂತಾರೆ, ಕೆಲವೊಂದು ಏನು ದಕ್ಷಿಣ ಕರ್ನಾಟಕದಲ್ಲಿ ಬಂದಾಗ ಅಲ್ಪ್ಯಾನ್ಸು ಅಂತ ಹೇಳ್ತೀವಿ, ಅದೇ ನಮ್ಮ ಕರಾವಳಿ ಪ್ರದೇಶಕ್ಕೆ ಹೋದಾಗ ಅಪ್ಪುಸ ಅಂತ ಕರೀತಾರೆ. ಅದು ಪ್ರಚಲಿತವಾಗಿರ್ತಕ್ಕಂಥ ತಳಿ. ಬಟ್ ಒಂದು ನೂನ್ಯತೆ ಇರತಕ್ಕಂಥದ್ದು ಅಂದ್ರೆ ಅದು ಪ್ರತಿ ವರ್ಷನೂ ನಿಯಮಿತವಾಗಿ ಇಳುವರಿ ಬರೋದಿಲ್ಲ. ಇದು ಸಾಮಾನ್ಯವಾಗಿ ಅದರಲ್ಲಿ ಕುಂದು ಕೊರತೆಗಳಂತ ಹೇಳ್ತೀವಲ್ಲ ಈ ಒಂದು ಇದರಲ್ಲಿ. ಬಟ್ ಅದೇ ರೀತಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ಇಳುವರಿ ಹೆಚ್ಚಿಗೆ ಆಗುತ್ತೆ, ಬಟ್ ಮಾರುಕಟ್ಟೆ ಬೇಡಿಕೆ ಜಾಸ್ತಿ ಇರತಕ್ಕಂಥದ್ದು. ಇದನ್ನ ನಾವು ಹೊರದೇಶಕ್ಕೆ ಬೇರೆ ಬೇರೆ ಮೌಲ್ಯವರ್ಧನವಾಗಿ ನಾವು ಹೊರದೇಶಕ್ಕೆ ಕಳಿಸ್ತಾ ಇರತಕ್ಕಂಥದ್ದು, ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥದ್ದು, ಕಾಯಿಯ ಗಾತ್ರ ಮೀಡಿಯಂ ಇರತಕ್ಕಂಥದ್ದು, ಏನು 200-220 ಗ್ರಾಮ ತೂಕ ಇರತಕ್ಕಂಥದ್ದು, ಮತ್ತೆ ಏನು ಹಣ್ಣು ಆಗುವ ಸಂದರ್ಭದಲ್ಲಿ ಆಕರ್ಷಕವಾದ ಕಲರು, ಹಳದಿ ಕಲರು, ಮತ್ತು ಕೆಲವೊಂದು ಭಾಗದಲ್ಲಿ ಕೆಂಪಾಗಿರ್ತಕ್ಕಂಥ ಏನು ಶೋಲ್ಡರ್ ಅಂತ ಹೇಳ್ತೀವಿ ಆ ಒಂದು ಭಾಗದಲ್ಲಿ ಅದು ನೋಡಕ್ಕೆ ಆಕರ್ಷಕವಾಗಿರ್ತಕ್ಕಂಥದ್ದು, ಒಳಗೆ ನಾರಿನಾಂಶ ಕಡಿಮೆ ಇರತಕ್ಕಂಥದ್ದು, ಒಳ್ಳೆಯ ಪಲ್ಪು ಮತ್ತು ಟೇಸ್ಟು, ಏನು ಸಕ್ಕರೆ ಪ್ರಮಾಣ ಏನು 17-18 ಪ್ರಮಾಣ ಬ್ರಿಕ್ಸ್ ವ್ಯಾಲಿ ನಾವು ಅಳತೆ ಮಾಡುವಂಥದ್ದು, ಆ ಒಂದು ಹಂತದಲ್ಲಿ ಇರ್ತಕ್ಕಂಥ ಒಳ್ಳೆ ಐಡಿಯಲ್ಲು ಟೇಸ್ಟ್ ಇರತಕ್ಕಂಥದ್ದು. ಆ ಒಂದು ಕಾರಣದಿಂದ ಏನು ಮಾರುಕಟ್ಟೆ ದರ ರಸ್ಪುರಿ ಇರ್ಬೋದು, ತೋತಾಪುರಿ ಇರ್ಬೋದು, ಆ ಒಂದು ರೇಟ್ಗಿಂತ ಸರ್ವೇ ಸಾಮಾನ್ಯವಾಗಿ ಇದು 2.5 ರೇಟು ಇರತಕ್ಕಂಥದ್ದು. ಆ ಒಂದು ಕಾರಣದಿಂದ ಆದಾಯದಲ್ಲಿ ಬಂದಾಗ ಮಾರುಕಟ್ಟೆ ಬೇಡಿಕೆಯಲ್ಲಿ ಬಂದಾಗ ಆಲ್ಮೋಸ್ಟ್ ಬೇರೆ ಕಾಯಿಗೆ ಹೋಲಿಕೆ ಮಾಡಿದಾಗ ಬೇರೆ ತಳಿಗೆ ಹೋಲಿಕೆ ಮಾಡಿದಾಗ ಮಾರುಕಟ್ಟೆ ಬೇಡಿಕೆ ಜಾಸ್ತಿ ಇದೆ. ಬಟ್ ಇದು ಪ್ರತಿ ವರ್ಷನೂ ಬರೋದಿಲ್ಲ. ಒಂದು ವರ್ಷ ಒಂದು ಗಿಡ ಇಳುವರಿ ನಿಯಮಿತವಾಗಿ ಬಂದರೆ ಇನ್ನೊಂದು ವರ್ಷಕ್ಕೆ ಅದು ಇಳುವರಿ ಕಡಿಮೆ ಆಗುತ್ತೆ ಆ ಗಿಡದಿಂದ. ಅದನ್ನು ಪರ್ಯಾಯವಾಗಿ ನಾವು ಇನ್ನೊಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ನಾವು ಅದನ್ನು ನಿಯಮಿತವಾಗಿ ಪ್ರತಿ ವರ್ಷನೂ ಇಳುವರಿ ಮಾಡುವಂಥ ತಂತ್ರಜ್ಞಾನವೂ ಸಹ ಇದೆ. ಇದು ತುಂಬ ಬೇಡಿಕೆ ಇರತಕ್ಕಂಥದ್ದು. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಾ ಇರತಕ್ಕಂಥದ್ದು ರಸ್ಪುರಿ. ಈಗ ಮೊದಲು ನಮ್ಮ ಮಾರುಕಟ್ಟೆ ಎಂಟ್ರಿ ಆಗದೆ ಇದು ರಸ್ಪುರಿ ಅಂತ ಹೇಳ್ತೀವಿ. ಅದು ನಮ್ಮ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆಗುತ್ತೆ, ಅದು ನಮ್ಮ ಬೇಡಿಕೆ ಬಾದಾಮಿಗೆ ಹೋಲಿಕೆ ಮಾಡಿದಾಗ ತುಂಬಾ ಕಡಿಮೆ ಸೈಜ್, ಗಾತ್ರದಲ್ಲಿ ಮೀಡಿಯಂ ಇರತಕ್ಕಂಥದ್ದು, ಟೇಸ್ಟ್ ಅಲ್ಲಿನೂ ಚೆನ್ನಾಗಿದೆ. ಇನ್ನು ತೋತಾಪುರಿ, ತೋತಾಪುರಿ ಬಂದಾಗ ಇದು ಲೇಟ್ ಬೇರಿಂಗ್, ಕೊನೆಗೆ ಮಾರುಕಟ್ಟೆ ಎಂಟ್ರಿ ಆಗೋದು. ನಮಗೆ ಬಾದಾಮಿ ಬರೋದು ಮಧ್ಯಭಾಗದಲ್ಲಿ ಬರುತ್ತೆ, ನಮಗೆ ರಸ್ಪುರಿ ಬರೋದು ಮೊದಲನೇ ಹಂತದಲ್ಲಿ ಬರುತ್ತೆ, ಕೊನೆಗೆ ನಮಗೆ ಸಿಗೋದು ತೋತಾಪುರಿನೇ. ಸಾಮಾನ್ಯವಾಗಿ ಅದನ್ನ ತೋತಾಪುರಿ ಅಂತ ಹೇಳ್ತೀವಿ. ಅಥವಾ ಉತ್ತರ ಕರ್ನಾಟಕ ಹೋದ್ರೆ ಗಿನಿಮೂತಿ, ಅಂದ್ರೆ ಕಾಯಿಯ ಆಕಾರದಲ್ಲಿ ಇರತಕ್ಕಂಥ ಗಿನಿಮೂತಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದವರು ಏನ್ ಮಾತಾಡ್ತಾರೆ ಅಂದ್ರೆ ಗಿನಿಮೂತಿ ಕಾಯಿ ಅಂತಾರೆ. ಬೆಂಗಳೂರು ಸೈಡ್ ಬಂದ್ರೆ ಬೆಂಗಳೂರು ತೋತಾಪುರಿ ಅಂತಾರೆ. ಆ ಒಂದು ಉದ್ದೇಶದಿಂದ ಇದು ನಮಗೆ ಗಾತ್ರದಲ್ಲಿ ಬಂದಾಗ ಸರ್ವೇ ಸಾಮಾನ್ಯವಾಗಿ 400-450 ಗ್ರಾಮದಷ್ಟು ಒಂದು ಕಾಯಿ ತೂಕ ಬರುತ್ತೆ. ಏನಪ್ಪಾ ಅಂದ್ರೆ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥದ್ದು, ತುಂಬಾ ದಿವಸಗಳನ್ನು ಕೆಡಲ್ದ ರೀತಿಯಲ್ಲಿ ಇಡಬಹುದು, ಬಟ್ ಲೇಟ್ ಆಗಿ ಬರ್ತಾ ಇರತಕ್ಕಂಥದ್ದು. ಬಟ್ ಏನಪ್ಪ ಅಂದ್ರೆ ಇದನ್ನ ಮಾರುಕಟ್ಟೆಯಲ್ಲಿ ಹಸಿ ಕಾಯಿಗೆ ಸ್ವಲ್ಪ ಆಕರ್ಷಣೆ ಮಾಡ್ತಾರೆ, ಹಣ್ಣಾಗಿ ಮಾಡ್ತಾರೆ. ಬಾದಾಮಿಗೆ ಹೋಲಿಕೆ ಮಾಡಿದಾಗ ಇದು ಬೇಡಿಕೆ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು. ಇದನ್ನ ಬಿಟ್ಟರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರದವರು ಒಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅದು ಐಶ್ವರ್ಯ ಅಂತೇಳಿ. ಐಶ್ವರ್ಯ ಅನ್ನೋದು ಇದನ್ನ ಬಾದಾಮಿ ಏನು ತಳಿ ಇದೆಯಲ್ಲ ಅದನ್ನ ಆಯ್ಕೆ ಮಾಡಿ ಮತ್ತೆ ಸುಧಾರಣೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಬಾದಾಮಿಗೆ ಐಶ್ವರ್ಯಗೆ ಏನು ವ್ಯತ್ಯಾಸ ಅಂದ್ರೆ, ಬಾದಾಮಿ ರೀತಿಯಲ್ಲಿ ಐಶ್ವರ್ಯ ಇದೆ, ಬಟ್ ಇದು ಸ್ಪಾಂಜಿ ಟಿಶ್ಯೂ ಅಂತೇಳಿ ಒಂದು ಬರ್ತಾ ಇರತಕ್ಕಂಥ ರೋಗ ಅದು. ಆ ರೋಗವನ್ನು ತಡ್ಕೊಳ್ಳೋ ಸಾಮರ್ಥ್ಯ ಈ ಒಂದು ಐಶ್ವರ್ಯ ತಳಿಗೆ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಆ ಐಶ್ವರ್ಯ ತಳಿಗಳನ್ನು ಏನು ಮಳೆ ಆಶ್ರದಲ್ಲಿ ತುಂಬಾ ಸೂಕ್ತವಾಗಿ ಬರ್ತಾ ಇರತಕ್ಕಂಥದ್ದು, ಅದು ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದನ್ನು ಬೆಳ್ಕೋಬಹುದು. ಅದು ಬಿಟ್ಟರೆ ಇನ್ನು ಬೇರೆ ಬೇರೆ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಕೇಸರ್ ಅಂತಿದೆ, ಬೆನೆಸಾನ್ ಅಂತಿದೆ, ಅವೆಲ್ಲ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಪ್ರಮಾಣದಲ್ಲಿ, ಇವು ಪ್ರಮುಖವಾಗಿರ್ತಕ್ಕಂಥ ತಳಿಗಳು. ಇನ್ನು ಹೈಬ್ರಿಡ್ ತಳಿಗಳಿಗೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಹೈಬ್ರಿಡ್ ತಳಿಗಳು ನಮ್ಮ ಪ್ರಚಲಿತವಾಗಿ ನಮ್ಮ ರೈತರ ತಾಕಿನಲ್ಲಿ ಅದು ಅಳವಡಿಕೆ ಆಗಿಲ್ಲ. ಏನಪ್ಪ ಅಂದ್ರೆ ಒಂದೇ ಒಂದು ತಳಿಗಳು ಏನಂದ್ರೆ ಮಲ್ಲಿಕಾ ಅಂತೇಳಿ ಇರ್ತಕ್ಕಂಥದ್ದು, ಅದೇ ಒಂದು 1-2% ಭಾಗ ಮಾತ್ರ ಹೈಬ್ರಿಡ್ ತಳಿ ಭಾಗವಹಿಸಿದೆ ಹೊರತು ನಮ್ಮಲ್ಲಿ ಇನ್ನು ಇತರೆ ತಳಿಗಳು ನಮ್ಮ ರೈತರಲ್ಲಿ ಅದು ಮಾಹಿತಿ ಕೊರತೆಯಿಂದನೋ ಅಥವಾ ಇನ್ಯಾವುದ ಕಾರಣದಿಂದ ರೈತರು ಆ ಹೈಬ್ರಿಡ್ ತಳಿಗಳಿಗೆ ಹೋಗಿಲ್ಲ. ಆ ಮಲ್ಲಿಕಾ ಅನ್ನೋದು ಅಳು ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಇದು ನಿಯಮಿತವಾಗಿ ಅಂದ್ರೆ ಪ್ರತಿ ವರ್ಷನೂ ಇಳುವರಿ ಬರುತ್ತೆ, ಬೇಡಿಕೆ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥದ್ದು, ನಾರಿನಂಶ ಕಡಿಮೆ ಇರತಕ್ಕಂಥದ್ದು, ಮತ್ತೆ ಏನು ಸಕ್ಕರೆ ಪ್ರಮಾಣದಲ್ಲಿ ಬಂದಾಗ 20% ಸಕ್ಕರೆ ಅಂಶ ಈ ಒಂದು ಕಾಯಿಯಲ್ಲಿರ್ತಕ್ಕಂಥದ್ದು. ಗಾತ್ರದಲ್ಲಿ ಏನು 400-420-450 ಗ್ರಾಮದಷ್ಟು ತೂಕನೂ ಇದೆ. ಇದನ್ನು ಸಹ ತುಂಬಾ ಬೇಡಿಕೆ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ರೈತರು ಹೊಸ ಹೊಸ ಮಾಹಿತಿ ಪಡ್ಕೊಂಡು ಆ ಒಂದು ಹೈಬ್ರಿಡ್ ತಳಿಗಳು ಬೇರೆ ಬೇರೆ ಯಾವ ಬೇಡಿಕೆ ಇದೆ ಆ ಒಂದು ತಳಿಗೆ ಹೋಗ್ತಾ ಇರತಕ್ಕಂಥದ್ದು ರೈತರು ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿ ನಮ್ಮ ಕರ್ನಾಟಕದಾದ್ಯಂತ ಮತ್ತೆ ನಮ್ಮ ಹಾಸನ ಭಾಗ ಏನು ಹೇಳ್ತೀವಲ್ಲ ಆ ಒಂದು ಭಾಗದಲ್ಲಿ ಈ ಒಂದು ತಳಿಗಳು ಸೂಕ್ತವಾಗಿ ಬರ್ತಾ ಇರ್ತಕ್ಕಂಥದ್ದು, ಈಗಾಗಲೇ ರೈತರನ್ನು ಸಹ ಬೆಳೀತಾ ಇರ್ತಕ್ಕಂಥದ್ದು. ಈಗ ವಿವಿಧ ತಳಿಗಳ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ಪ್ರಾರಂಭದಲ್ಲಿ ಯಾವ್ದು ಬರುತ್ತೆ, ನಡುವೆ ಯಾವ್ದು ಬರುತ್ತೆ, ಕಟ್ಟ ಕಡೆಗೆ ನಮ್ಗೆ ಯಾವ್ದು ಸಿಗುತ್ತೆ ಎನ್ನುವಂತ ತಳಿಗಳನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀರಿ. ಯಾವ ಸಂದರ್ಭದಲ್ಲಿ ಮಾರುಕಟ್ಟೆನಲ್ಲಿ ಹೆಚ್ಚು ಬೇಡಿಕೆ ಇರುತ್ತೋ ಅದು ನಮ್ಮ ಭಾಗಕ್ಕೆ ಯಾವ್ದು ಸೂಕ್ತ ಆಗುತ್ತೋ ಅಂತಹ ತಳಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಬೆಳ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈಗ ಇತ್ತೀಚೆಗೆ ಈ ಮಾವಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕ ಸಾಂದ್ರತೆ ಬೇಸಾಯ ಅಂತ ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಅಂತ ಹೇಳಿ ನಾವು ಕರಿತೀವಿ, ಇದು ಹೆಚ್ಚಾಗಿ ಆಗ್ತಾ ಇದೆ. ಅದನ್ನ ಮಾಡಿದಾಗ ಮಾತ್ರ ಅದು ಹೆಚ್ಚು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಾವಿನಲ್ಲಿ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಮತ್ತೆ ಅದರ ನಿರ್ವಹಣೆ ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನೋಡಿ, ನಮಗೆ ಮೊದಲನೇದಾಗಿ ಏನಂದ್ರೆ ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಏನು ಇರ್ತಕ್ಕಂಥ ಉಳುಮೆ ಮಾಡುವಂಥ ಜಮೀನು ಜಾಸ್ತಿ ಆಗ್ತಾ ಇಲ್ಲ. ಬಟ್ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆದಾಯವನ್ನು ತರಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ. ಈಗ ಇರ್ತಕ್ಕಂಥ ಜಮೀನಿನಲ್ಲಿ ಕಡಿಮೆ ಖರ್ಚು ಮಾಡಿ ಅತಿ ಹೆಚ್ಚು ಆದಾಯ ಬರಬೇಕಾಗಿರ್ತಕ್ಕಂಥದ್ದು, ಅದರಲ್ಲಿ ಒಂದು ತಂತ್ರಜ್ಞಾನ ಅಂದರೆ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ. ಈಗಾಗಲೇ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲ್ ಪದ್ಧತಿಯಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ನೋಡಿ, ನಾವು ಸುಮಾರು ವರ್ಷಗಳ ಹಿಂದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು 30x30 ಅಥವಾ 10 ಮೀಟರ್ 10 ಮೀಟರ್ದ ಅಂತರದಲ್ಲಿ ಆಗ್ತಾ ಇದ್ರು. ಅದು ಸರ್ವೇ ಸಾಮಾನ್ಯವಾಗಿ 1 ಎಕರೆಗೆ 40 ಗಿಡಗಳನ್ನು ಕೂಡಿಸುವಂತ ಪದ್ಧತಿ, ಸುಮಾರು 20 ವರ್ಷಗಳ ಆಚೆನೆ ಇರ್ತಕ್ಕಂಥ ಪದ್ಧತಿ ಅದು. ಅದು ಕಡಿಮೆ ಗಿಡಗಳ ಸಂಖ್ಯೆ ಒಂದು ಎಕರೆಗೆ ಕುಂತಾಗ ಇಳುವರಿಯೂ ಸಹ ಸರ್ವೇ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲಿ ಆ ಒಂದು ಸಾಮಾನ್ಯ ಪದ್ಧತಿ ಇದೆ, ಅವರಿಗೆ ಜಮೀನು ಕಡಿಮೆ ಇದ್ದಾಗ ಅಂತರ ಬೆಳೆ ಭಾರ ಧಾನ್ಯಗಳನ್ನು ಬೆಳ್ಕೋಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬಹುದು. ಯಾವುದು 10 ಮೀಟರ್ ಅಂತರದಲ್ಲಿ ಮಾಡಿಕೊಂಡು ಮಧ್ಯಂತರವಾಗಿ ಅವರಿಗೆ ಇರ್ತಕ್ಕಂಥ ಜಮೀನಿನಲ್ಲಿ ಆಹಾರ ಧಾನ್ಯಗಳಾದ ರಾಗಿ ಇರ್ಬೋದು, ತೊಗರಿ ಇರ್ಬೋದು, ದ್ವಿದಳ ಧಾನ್ಯಗಳನ್ನು ಬೆಳ್ಕೊಂಡು ಅವರ ಆಹಾರ ಧಾನ್ಯಗಳ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಳ್ಳುವಂಥ ಪದ್ಧತಿ ಇತ್ತು, ಈಗೂ ಇದೆ. ಅದರ ಜೊತೆಗೆ ಈಗ ಹೊಸ ಹೊಸ ಪದ್ಧತಿಗಳು ಅಂತಂದ್ರೆ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ. ಅಂದ್ರೆ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಸೂಕ್ತವಾದ ಅಂತರ ಬಂದಾಗ ನಮಗೆ 5 ಮೀಟರು 5 ಮೀಟರು ಅಂದ್ರೆ ಸಾಲಿಂದ ಸಾಲಿಗೆ 16 ಅಡಿ, ಗಿಡದಿಂದ ಗಿಡಕ್ಕೆ 16 ಅಡಿಯಲ್ಲಿ ಕುಂತಾಗ ನಮಗೆ ಏನು ಹಳೆ ಪದ್ಧತಿ ಒಂದು ಎಕರೆಗೆ 40 ಗಿಡಗಳನ್ನು ಕೂಡಿಸುವಂತ ಪದ್ಧತಿ ಇತ್ತು, ಈಗ 160 ಗಿಡಗಳನ್ನು ನಾವು ನಾಟಿ ಮಾಡಬಹುದು ಅದೇ ಜಾಗದಲ್ಲಿ. ಬಟ್ ಆದ್ರೆ ಅಧಿಕ ಪದ್ಧತಿಯಲ್ಲಿ ನಾವು ಅಳವಡಿಕೆ ಮಾಡುವಾಗ ಕೆಲವೊಂದು ತಂತ್ರಜ್ಞಾನಗಳನ್ನು ಚಾಪು ತಪ್ಪದೆ ಅದನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. 5ರಿಂದ 6 ತಂತ್ರಜ್ಞಾನಗಳು ಅಳವಡಿಕೆ ಮಾಡಿದ್ರೆ ಮಾತ್ರ ಯಶಸ್ವಿ ಆಗುತ್ತೆ. ಇದು 5 ಮೀಟರು 5 ಮೀಟರು ಅಂತರದಲ್ಲಿ ಅಥವಾ 16 ಅಡಿ 16 ಅಡಿ ಅಂತರದಲ್ಲಿ ಮಾಡಿದಾಗ ಇದು ಅಧಿಕ ಸಾಂದ್ರತೆಯ ಪದ್ಧತಿ ಅಂತ ಹೇಳ್ತೀವಿ. 160 ಗಿಡಗಳನ್ನು ನಾವು ಹಾಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ಪದ್ಧತಿ, ಅತಿ ಹೆಚ್ಚಿನ ಸಾಂದ್ರತೆಯ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ ನಾವು, ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಅದನ್ನು ಸಹ ಇದೆ, ನಾರ್ಮಲ್ ಪದ್ಧತಿ, ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ, ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿ ಅಂತಿದೆ. ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಹೋದಾಗ ನಾವು ಸಾಲಿಂದ ಸಾಲಿಗೆ 3 ಮೀಟರು, ಗಿಡದಿಂದ ಗಿಡಕ್ಕೆ 2 ಮೀಟರು ಅಂತರದಲ್ಲಿ ನಾಟಿ ಮಾಡಿದ್ದೆ ಆದ್ರೆ ನಮಗೆ ಒಂದು ಎಕರೆದಲ್ಲಿ 666 ಗಿಡಗಳನ್ನು ನಾವು ನಾಟಿ ಮಾಡಬಹುದು. 666 ಗಿಡಗಳನ್ನು ನಾಟಿ ಮಾಡಿ ಬಿಡೋದ್ರಿಂದ ನಮಗೆ ಸಾಮಾನ್ಯವಾಗಿ ಆ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿದ್ರೆ ಮಾತ್ರ ಯಶಸ್ವಿಯಾಗಿ ಅಧಿಕ ಸಾಂದ್ರತೆ ಮತ್ತು ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿ ಯಶಸ್ವಿಯಾಗುತ್ತೆ. ಆ ತಂತ್ರಜ್ಞಾನಗಳು ಯಾವಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ನಮಗೆ ಮೊದಲನೇದಾಗಿ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಕಸಿ ಗಿಡಗಳನ್ನು ಆಯ್ಕೆ ಮಾಡಬೇಕು. ಎರಡನೇದು ಕಸಿ ಗಿಡಗಳನ್ನು ಆಯ್ಕೆ ಮಾಡಿದ ನಂತರ ನಿಗದಿತ ಅವಧಿಯಲ್ಲಿ ನಾವು ಏನು ಆಕಾರವನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅಥವಾ ಆಕಾರ ಮತ್ತು ಅದನ್ನ ಶೇಪ್ ಅಂತ ಟ್ರೈನಿಂಗು ಮತ್ತು ಆಕಾರ ಅಂತ ಹೇಳ್ತೀವಿ ಅದನ್ನು ಮಾಡಬೇಕು. ಮೂರನೇದು ನಮಗೆ ಪ್ರಮುಖವಾಗಿರ್ತಕ್ಕಂಥ ಮಲ್ಚಿಂಗ್ ಶೀಟು, ಅಂದ್ರೆ ನಾವು ಒದಕೆ ಪದ್ಧತಿ ಅಂತ ಹೇಳ್ತೀವಿ, ಆ ಒದಕೆ ಪದ್ಧತಿಯಿಂದ ಕಳೆ ನಿರ್ವಹಣೆ ಆಗುತ್ತೆ, ನಾವು ತೇವಾಂಶ ಕಾಪಾಡ್ತೀವಿ, ಪೋಷಕಾಂಶಗಳ ಕಾಪಾಡುವಂಥದ್ದು ಅಂದ್ರೆ ಉಳಿತಾಯ ಮಾಡುವಂಥದ್ದು ಮತ್ತು ರೋಗ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಆ ಒದಕೆ ಪದ್ಧತಿ ನಮಗೆ ಬೇಕಾಗುತ್ತೆ. ಇನ್ನು 4ನೇ ಪದ್ಧತಿ ಅಂದ್ರೆ ನಾವು ಹನಿ ನೀರಾವರಿ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಹನಿ ನೀರಾವರಿಯಿಂದ ರಸಾವರಿ ಪದ್ಧತಿ ಅಂತ ಹೇಳ್ತೀವಿ, ಹನಿ ನೀರಾವರಿಯಿಂದ ಗೊಬ್ಬರ ಕೊಡುವಂಥ ಪದ್ಧತಿಗೆ ರಸಾವರಿ ಪದ್ಧತಿ. ಈ ಒಂದು ಅಧಿಕ ಸಾಂದ್ರತೆ ಮತ್ತು ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿಗೆ ಅದು ಅವಶ್ಯಕವಾಗಿದೆ. ಇದು 5ನೇ ತಂತ್ರಜ್ಞಾನ ಬಂದಾಗ ನಾವು ಪ್ರಮುಖವಾಗಿ ನಾವು ಸಿಂಪರಣೆ ಮೂಲಕ ನಾವು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಕೆಲವೊಂದು ಯಾವ ಹಂತದಲ್ಲಿ ಅಂದ್ರೆ ಪ್ರಮುಖವಾಗಿ ಲಘು ಪೋಷಕಾಂಶಗಳನ್ನು ನಾವು ಮುಂಚೆ ಏನ್ ಮಾಡ್ತಾ ಇದೀವಿ, ಭೂಮಿಗೆ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇತ್ತು. ಬಟ್ ಆ ಒಂದು ಈ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಬಂದಾಗ ಅಥವಾ ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿ ಬಂದಾಗ ಲಘು ಪೋಷಕಾಂಶಗಳನ್ನು ನಾವು ಸಿಂಪರಣೆ ಮೂಲಕ ಕೊಡಬೇಕಾಗತ್ತೆ. ಈ ರೀತಿಯಲ್ಲಿ ಏನು ಚಾಚು ತಪ್ಪದೆ ನಿಖರವಾಗಿ ನಾವು ಈ ಒಂದು ತಂತ್ರಜ್ಞಾನಗಳು 5ರಿಂದ 6 ತಂತ್ರಜ್ಞಾನಗಳು ಅಳವಡಿಕೆ ಮಾಡಿದ್ದೆ ಆದರೆ ಸಾಮಾನ್ಯ ಪದ್ಧತಿಗಿಂತ 2ರಿಂದ 3ರಷ್ಟು ಆದಾಯ ನಾವು ಇರ್ತಕ್ಕಂಥ ಜಮೀನಿನಲ್ಲಿ ತಗೋಬೋದು. ಬಟ್ ಒಂದು ನ್ಯೂನ್ಯತೆ, ನಾವು ತಂತ್ರಜ್ಞಾನಗಳು ಮಾಹಿತಿ ಕೊರತೆಯಿಂದ ಹೋದಾಗ ಇಂಥ ಅಧಿಕ ಸಾಂದ್ರತೆ ಅತಿ ಹೆಚ್ಚಿನ ಸಾಂದ್ರತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಲಾಸ್ ಆಗುತ್ತಲ್ಲಿ, ಬಟ್ ಇಳುವರಿ ಕಡಿಮೆ ಆಗುತ್ತೆ. ಬಟ್ ನಾವು ಯಾವುದೇ ಒಂದು ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಿದ್ದೆ ಆದ್ರೆ ನಮಗೆ ಇರ್ತಕ್ಕಂಥ ಜಮೀನಿನಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ. ಕಟಾವು ಮಾಡುವ ಹಂತದಲ್ಲಿ ಬಂದಾಗ ನಾವು ಈ ಒಂದು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಹೋದ್ರೆ ಗಿಡ ಎತ್ತರ ಹೋಗೋದಿಲ್ಲ, ಕೈಯಿಂದ ಕಾಯಿ ಕಟಾವು ಮಾಡ್ಕೋಬಹುದು, ಇಲ್ಲ ಮಾವು ಕಟಾವು ಮಾಡೋ ಸಾಧನದಿಂದನೂ ಸಹ ಮಾಡ್ಕೋಬಹುದು. ಮತ್ತೆ ನಮ್ಗೆ ವೇಸ್ಟ್ ಆಗುವಂತ ಏನು ಕಟಾವು ಮಾಡುವಂತ ಕೊಯ್ಲೋತ್ತರ ವೇಸ್ಟ್ ಅಂತ ಇರುತ್ತೆ, ಅದನ್ನು ಸಹ ನಾವು ತಡೆಗಟ್ಟಬಹುದು. ಇಲ್ಲಿ ಈ ನಿಟ್ಟಿನಲ್ಲಿ ನಾವು 3 ಪದ್ಧತಿಗಳನ್ನು ರೈತರಲ್ಲಿ ಅಳವಡಿಕೆ ಮಾಡಿದ್ದೆ ಆದ್ರೆ ಅವರಿಗೆ ತಕ್ಕಂತೆ ಅವರಿಗೆ ಬೇಡಿಕೆ ಇರತಕ್ಕಂಥದ್ದು ಮಾಹಿತಿ ತಿಳ್ಕೊಂಡು ಮಾಡುವಂತ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಆ ರೀತಿಯಲ್ಲಿ ಪಕ್ಕದ ರೈತ ಮಾಡ್ತಾ ಇದ್ದಾನೆ ನಾನು ಮಾಡ್ತೀನಿ ಅಂತ ಹೋಗುವಂತ ವ್ಯವಸ್ಥೆ ಸೂಕ್ತ ಅಲ್ಲ. ಅವ್ರು ಮಾಹಿತಿ ತಿಳ್ಕೋಬೇಕು, ಇಷ್ಟೆಲ್ಲ ತಂತ್ರಜ್ಞಾನಗಳ ಅಳವಡಿಕೆ ಮಾಡಿದ್ದೆ ಆದ್ರೆ ಯಶಸ್ವಿಯಾಗಿ ಅದು ಬರ್ತಾ ಇರ್ತಕ್ಕಂಥದ್ದು, ಇಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಕಸಿ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ರೈತರ ಫೀಡ್ಬ್ಯಾಕ್ ಏನು, ಅವ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ರೈತರು ಕಸಿ ಗಿಡಗಳನ್ನು ಅಥವಾ ಯಾವುದೇ ಒಂದು ಸಸಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಿಗದಿತವಾದ ಒಂದು ವಯಸ್ಸಂತಿರುತ್ತೆ, ಅದನ್ನ ಸ್ವಲ್ಪ ತಿಳ್ಕೊಂಡಿರಂಗಿಲ್ಲ ರೈತರು. ಮತ್ತೆ ಯಾವುದು ತಳಿ ನಮ್ಮ ವಾತಾವರಣದಲ್ಲಿ ಬರುತ್ತೋ ಅಂತ ತಿಳ್ಕೊಂಡಿರಂಗಿಲ್ಲ. ಯಾವುದೋ ಒಂದು ಪಕ್ಕದ ರೈತ ಹಾಕಿದ ಅಥವಾ ಇನ್ ಯಾವುದೋ ಹೇಳಿರ್ತಾರೆ ಅದನ್ನು ತಗೊಂಡು ಬರ್ತಾರೆ. ವಯಸ್ಸಾಗಿರ್ತಕ್ಕಂಥ ಸಸಿ ತರುವಂತ ಮಾಹಿತಿ ರೈತರಲ್ಲಿ ಜಾಸ್ತಿ ಇದೆ ನೋಡಿ. ಯಾವುದೇ ಒಂದು ಸಸಿ ನಿಗದಿತ, ಈಗ ರಾಗಿ ಇರ್ಬೋದು ಭತ್ತ ಇರ್ಬೋದು, 20-25 ದಿವಸ ಅಥವಾ 30 ದಿವಸದ ಸಸಿಗಳನ್ನು ನಾಟಿ ಮಾಡಬೇಕು. ಬಟ್ ಆದ್ರೆ ಇನ್ನೊಂದು ಕಾಲ ಅಂದ್ರೆ ತೆಂಗಿನಲ್ಲಿ ಹೋಗಿ ಮಾವಿನಲ್ಲಿ ಹೋಗಿ ಇತರೆ ಹಣ್ಣಿನ ಬೆಳೆಗಳು ವಯಸ್ಸಾಗಿರ್ತಕ್ಕಂಥ ಸಸಿಗಳು ತಗೊಂಡು ಬಂದ್ಬಿಡ್ತಾರೆ. ಆ ವಯಸ್ಸಾಗಿರ್ತಕ್ಕಂಥ ಸಸಿಗಳು ತಗೊಂಡು ಬಂದಾಗ ನಾಟಿ ಮಾಡಿದಾಗ ಅದು ಸದೃಢವಾಗಿ ಮತ್ತು ಬಲಿಷ್ಠವಾಗಿ ನಿಖರವಾಗಿ ಬರೋದಿಲ್ಲ. ಯಾವ ರೀತಿಯಲ್ಲಿ ನಾವು 25 ದಿವಸದ್ದು ಏನು ಭತ್ತದ ಸಸಿ ಅಥವಾ ತ್ರಾಗಿ ಸಸಿ ಹಾಕಿದಾಗ 40 ದಿವಸ ಆದಮೇಲೆ ಯಾವ ರೀತಿಯಲ್ಲಿ ಸಸಿಗಳು ತಗೊಂಡು ಬಂದು ನಾಟಿ ಮಾಡಿದಾಗ ಸಮಸ್ಯೆ ಆಗುತ್ತೋ ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ನಮ್ಮ ಹಣ್ಣಿನ ಗಿಡಗಳನ್ನೇ ಆಗುತ್ತೆ. ಅದಕ್ಕೆ ಮಾವಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 12-18 ತಿಂಗಳ ವಯಸ್ಸಾಗಿರ್ತಕ್ಕಂಥ ಕಸಿ ಮಾಡಿದ ಗಾತ್ರದಲ್ಲಿರ್ತಕ್ಕಂಥದ್ದು ತಳಿಗೆ ಅನುಗುಣವಾಗಿ ಅಂಥ ಸಸಿಗಳನ್ನು ತಗೊಂಡು ಬಂದು ನಾಟಿ ಮಾಡಿದೆ ಆದರೆ ತುಂಬ ಸೂಕ್ತ. ಮತ್ತು ನಾಟಿ ಮಾಡೋ ಪದ್ಧತಿಯಲ್ಲಿ ಸುಮಾರು ರೈತರು ತಪ್ತಾ ಇದ್ದಾರೆ. ಆ ಕಸಿ ಭಾಗ ಏನಿದೆ ನಾಟಿ ಮಾಡೋ ಹಂತದಲ್ಲಿ ಭೂಮಿಯ ಒಳಗಡೆ ಹಾಕ್ತಾರೆ. ಕಸಿ ಭಾಗದಲ್ಲಿ ಎರಡು ವಿಧಾನ, ನಮಗೆ ಆಯ್ಕೆ ಮಾಡಿರ್ತಕ್ಕಂಥ ಭಾಗ ಮೇಲ್ಗಡೆ ಇರತಕ್ಕಂಥದ್ದು, ಅದನ್ನು ಸಯಾನ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರ್ತಕ್ಕಂಥ ತಳಿ ಕಸಿ ಭಾಗ ಮೇಲ್ಗಡೆ ಇರತಕ್ಕಂಥದ್ದು. ಆ ಕಸಿ ಕೆಳಗಡೆ ಇರತಕ್ಕಂಥದ್ದು ಅದು ಬೇರು ಸಸಿ ಅಂತ ಹೇಳ್ತೀವಿ ನಾವು. ಆ ಬೇರು ಸಸಿಗೆ ಏನಪ್ಪ ಅಂದ್ರೆ ನಮ್ಗೆ ಲೋಕಲ್ ಇರ್ತಕ್ಕಂಥ ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಒಂದು ಭಾಗ ಕಸಿ ಕಟ್ಟಿರ್ತಕ್ಕಂಥ ಭಾಗ. ನಾಟಿ ಮಾಡಿದ ನಂತರ ನಾವು ಕೆಳಗಡೆ ಬುಡದಲ್ಲಿರ್ತಕ್ಕಂಥ ಭಾಗಗಳನ್ನು ತೆಗಿತಾ ಇರಬೇಕು. ಆ ತೆಗಿಬೇಕಾದ್ರೆ ಆ ಒಂದು ಕಸಿ ಭಾಗ ನಮ್ಮ ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಇರುವ ರೀತಿಯಲ್ಲಿ ನಾಟಿ ಮಾಡಬೇಕು. ರೈತರಲ್ಲಿ ಏನಾಗುತ್ತೆ ಅದನ್ನ ಮಾಹಿತಿ ಕೊರತೆಯಿಂದ ಏನಾಗುತ್ತೆ ಭೂಮಿಯ ಒಳಗಡೆ ಹಾಕ್ತಾರೆ. ಸೈಡ್ ಬಂದಿರತಕ್ಕಂಥ ಕವಲುಗಳು ನಾವು ಆಯ್ಕೆ ಮಾಡಿರ್ತಕ್ಕಂಥ ತಳಿ ಅಂತೂ ಗೊತ್ತಿರೋದಿಲ್ಲ, ಮತ್ತು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ತಳಿ ಅಂತೂ ಗೊತ್ತಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಒಂದೇ ಗಿಡದಲ್ಲಿ 2 ವಿಧವಾದ ಅಥವಾ 3 ವಿಧವಾದ ಕಾಯಿಗಳು ತಳಿಗಳು ವ್ಯತ್ಯಾಸ ಬರ್ತಾ ಇರ್ತಕ್ಕಂಥ ಸ್ಟಾರ್ಟ್ ಆಗುತ್ತೆ. ಆವಾಗ ರೈತರು ಏನು ಮಾಡ್ತಾರೆ, ಆ ಒಂದು ತಳಿನೇ ಆ ನರ್ಸರಿಗೆ ಅವನು ಸರಿ ಕೊಟ್ಟಿಲ್ಲ, ಸಂಶೋಧನಾ ಕೇಂದ್ರದವರೇ ಸರಿ ಕೊಟ್ಟಿಲ್ಲ ಅಂತೇಳಿ ಇಂಥ ನಿದರ್ಶನಗಳು ನನಗೆ ಕಂಡಿದೆ. ನಾನು ಒಂದು ಉದಾಹರಣೆ ಹೇಳಬೇಕಾದ್ರೆ, ಒಬ್ಬ ರಿಟೈರ್ಡ್ ಟೀಚರು ರಿಟೈರ್ಡ್ ಆಗಿದೆ. ಅವನು ರಿಟೈರ್ಡ್ ಆದಮೇಲೆ ಸಂದರ್ಭದಲ್ಲಿ ನಾನು ಟೈಮ್ ಪಾಸ್ ಮಾಡಬೇಕಂತ ಜಮೀನು ತಗೊಂಡಾನೆ, ಸೋಲಾರ್ ಅಳವಡಿಕೆ ಮಾಡಿದ್ದಾನೆ, ಆಯ್ಕೆ ಮಾಡಿದ್ದಾನೆ, ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಬಟ್ ಅವನಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಸಸಿಗಳ ಆಯ್ಕೆಯಲ್ಲಿ ತಪ್ಪಾಗಿದೆ. ಅವನು ಬಾದಾಮಿ ಅಂತೇಳಿ ಕೊಟ್ಟೋಗಿದ್ದಾರೆ, ಎಲ್ಲೇ ತಗೊಂಡು ಬಂದಾನೆ, ಅವನು ನಾಟಿ ಮಾಡಿದ್ದಾನೆ, ನಾಟಿ ಆದಮೇಲೆ ತೋತಾಪುರಿ ಆಗಿದೆ, ರಸ್ಪುರಿನೇ ಬಂದಿದೆ. ಬಟ್ ಇಂಥ ಸಂದರ್ಭದಲ್ಲಿ ನಾನು ರೈತರಿಗೆ ಹೇಳಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಮುಖವಾಗಿರ್ತಕ್ಕಂಥದ್ದು, ನೀವು ಆಯ್ಕೆ ಮಾಡಬೇಕಾದ್ರೆ ನಿಗದಿತವಾದ ತಳಿ ಇರಬೇಕು, ನಾಟಿ ಮಾಡುವಂಥ ವಿಧಾನ ತಿಳ್ಕೊಂಡಿರಬೇಕು. ತಿಳ್ಕೊಂಡು ಮಾಡಿದರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಪದ್ಧತಿಯಲ್ಲಿ ಬರುತ್ತೆ, ಇಲ್ಲ ಅಂತಂದರೆ ನಮ್ಮ ಮಾಹಿತಿ ಕೊರತೆಯಿಂದ ನಮಗೆ ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತಳಿಗಳನ್ನು ಆಯ್ಕೆ ಮಾಡುವಾಗ ತುಂಬ ಮುಂಜಾಗ್ರತವಾಗಿ ಕಾಯ್ಕೊಂಡು ಅದು ತರಬೇಕಾಗತ್ತೆ ಮಾಹಿತಿ ಪಡ್ಕೊಂಡು. ಈಗ ನಾಟಿ ಮಾಡಿದ ಮೇಲೆ ಆಕಾರ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿದ್ರಿ, ಅದರಲ್ಲೂ ಕೂಡ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಅಲ್ಲಿ ಮತ್ತೆ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟೇಶನ್ ಅಲ್ಲಿ ಹೇಗೆ ಮಾಡ್ತಕ್ಕಂಥದ್ದು, ಯಾವಾಗ್ಲಿಂದ ಮಾಡಬೇಕು? ನೋಡಿ, ಮುಂಚೆ ಏನ್ ಮಾಡ್ತಾ ಇದ್ರಂದ್ರೆ, ಯಾರು ದೊಡ್ಡ ಏನ ಕಸಿ ಗಿಡಗಳ ಇರ್ತಿರ್ಲಿಲ್ಲ, ಏನು ಬೆಳೆದಿರ್ತಕ್ಕಂಥ ಓಟೆ ಅಂತ ಹೇಳ್ತೀವಿ ಅಥವಾ ತಿಂದು ಬೀಸಾಕಿರ್ತಕ್ಕಂಥ ಸ್ಟೋನ್ ಅಂತ ಇರುತ್ತೆ ಅಥವಾ ಓಟೆ, ಅದನ್ನೇ ನೇರವಾಗಿ ಮಾಡ್ತಾ ಇದ್ರು. ದೊಡ್ಡ ಮರವಾಗಿ ಬೆಳೀತಾ ಇತ್ತು, ಅದು ಪ್ರೂನಿಂಗ್ ಮಾಡುವಂತ ಚಾಟನೆ ಮಾಡುವಂತ ನಮ್ಗ ಕೈಗೆ ತಲುಪ್ತಾ ಇರಲಿಲ್ಲ ದೊಡ್ಡದಾಗಿ. ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಹಣ್ಣಿನ ಬೆಳೆಗಳಲ್ಲಿ ಹೋದಾಗ ಕಸಿ ಗಿಡಗಳನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ಕಸಿ ಗಿಡಗಳು ದೊಡ್ಡದಾಗಿ ಬರೋದಿಲ್ಲ, ಆಕಾರ ನಾವು ದಾಳಂಬ್ರೆಯಲ್ಲಿ ನಾವು ಸೂಕ್ತವಾಗಿ ರೈತರು ತಿಳ್ಕೊಂಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಮಾವು ಇರ್ಬೋದು, ಗೋಡಂಬಿ ಇರ್ಬೋದು, ಸೀಬೆ ಇರ್ಬೋದು, ಇಂಥ ಹಣ್ಣಿನ ಬೆಳೆಗಳಲ್ಲಿ ಕಟಾವಿನ ನಂತರ ಯೂಶ್ವಲಿ ನಮಗೆ ಕಾಯಿಗಳು ಅಂತ ಲೇಟ್ ಬರೋದು ತೋತಾಪುರಿ ಅಂತ ಹೇಳಿದೀವಿ. ಮೇ ಜೂನು ಜುಲೈದಲ್ಲಿವರೆಗೂ ಕಾಯಿ ಬರುತ್ತೆ ಮಾರುಕಟ್ಟೆಗೆ. ಆ ಕೊನೆಯ ಕಾಯಿ ಮುಗಿದಾದ್ಮೇಲೆ ನಾವು ಕಾಯಿ ಪೂರ್ತಿ ಮುಗಿದಾದ್ಮೇಲೆ ಆಗ ಜುಲೈ ಆಗಸ್ಟ್ ಸೆಪ್ಟೆಂಬರು ತಳಿಗೆ ಅನುಗುಣವಾಗಿ ನಾವು ಕಾಯಿ ಮುಗಿದಾದ್ಮೇಲೆ ನಾವು ಪ್ರೂನಿಂಗ್ ಮಾಡಲೇಬೇಕಾಗುತ್ತೆ. ಪ್ರೂನಿಂಗ್ ಅಂದರೆ ಹೋದ ವರ್ಷ ಬಂದಿರತಕ್ಕಂಥ ಚಿಗುರು ಮತ್ತು ಹೂವು ಇರುತ್ತಲ್ಲ ಅದನ್ನು ಪ್ರೂನಿಂಗ್ ಮಾಡಲಿಲ್ಲ ಅಂದರೆ, ಚಾಟಣಿ ಮಾಡಲಿಲ್ಲ ಅಂದರೆ ಅದು ಈ ವರ್ಷ ನಮಗೆ ಹೊಸ ಚಿಗುರು ಬರೋದಿಲ್ಲ, ಮತ್ತು ಹೂವನು ಬರೋದಿಲ್ಲ, ಕಾಯಿನೂ ಬರೋದಿಲ್ಲ ಆ ಭಾಗದಲ್ಲಿ. ಅದಕ್ಕೆ ನಾವು ಹೇಳೋದೇನೆಂದರೆ, ಚಾಟಣಿ ಮಾಡುವಂಥ ಪ್ರಮುಖವಾದ 3 ಉದ್ದೇಶ ಇದೆ. ಒಂದೇದು ರೋಗ ಕೀಟಗಳನ್ನು ಒಳಗೊಂಡಿರ್ತಕ್ಕಂತ ಕವಲುಗಳನ್ನು ಫಸ್ಟ್ ತೆಗಿಬೇಕು. ಎರಡನೇದು ಒತ್ತೊತ್ತಾಗಿ ಬ್ರ್ಯಾಂಚ್ಗಳು ಜಾಸ್ತಿ ಬೆಳ್ಕೊಂಡಿರ್ತವೆ, ಅಂತ ಬ್ರ್ಯಾಂಚ್ಗಳನ್ನು ನಾವು ವಿರಳ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಗಿಡದ ಮಧ್ಯಭಾಗದಲ್ಲಿ ಬಿಸಿಲು ಗಾಳಿ ಆಡಲೇಬೇಕಾಗತ್ತೆ. ಬಿಸಿಲು ಗಾಳಿ ಆಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಹಸಿರು ಭಾಗ ಮಾತ್ರ ಇರುತ್ತೆ, ಹೂವ ಕಾಯಿ ಕಚ್ಚೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಮಧ್ಯಭಾಗದಲ್ಲಿರ್ತಕ್ಕಂಥ ಯೂಸಲ್ಲಿ ಮಾವಿನಲ್ಲಿ ಏನಾಗುತ್ತೆ, ಕಾಯಿಗಳ ಸಂಖ್ಯೆ ಜಾಸ್ತಿ ಸೈಡ್ ಇರ್ತವೆ, ತಲೆ ಮೇಲ್ಗಡೆ ಇರೋದಿಲ್ಲ. ನಾವು ನೋಡಿಬೇಕಾರ ಆಗ ತೋಟದಲ್ಲಿ ಹೋದಾಗ ತಲೆ ಮೇಲ್ಗಡೆ ಕಾಯಿಗಳ ಸಂಖ್ಯೆ ಕಡಿಮೆ, ಸೈಡ್ ಮಾತ್ರ ಸುತ್ತುವಾರಿ ಮಾತ್ರ ಇರುತ್ತೆ, ಸೈಡ್ಗಳು ಹೆಚ್ಚಿನ ಒತ್ತೊತ್ತಾಗಿ ಬೆರೆದಿರ್ತಕ್ಕಂಥ ಕವಲುಗಳನ್ನು ಬ್ರ್ಯಾಂಚ್ಗಳನ್ನು ನಾವು ತೆಗಿಬೇಕಾಗುತ್ತೆ. ವಿರಳ ಮಾಡಿದಾಗ ಗಾಳಿ ಬಿಸಿಲು ಆಡಿದಾಗ ಕಾಯಿ ಮತ್ತು ಹೂವ ಜಾಸ್ತಿ ಕಚ್ಚುತ್ತೆ, ಅದು ಎರಡನೇ ಉದ್ದೇಶ. ಮೂರನೇ ಉದ್ದೇಶ ಅಂದ್ರೆ ಲಾಸ್ಟ್ ಇಯರ್ ಬಂದಿರತಕ್ಕಂಥ, ಈಗಾಗಲೇ ನಾನು ಹೇಳಿದ್ದೀನಿ, ಹೂವ ಮತ್ತು ಅಲ್ಲಿ ಬಂದಿರತಕ್ಕಂಥ ಚಿಗುರು ಅದನ್ನು ಅದೇ ರೀತಿಯಲ್ಲಿ ಬಿಟ್ಟಾಗ ಈ ವರ್ಷ ಅಲ್ಲಿ ಚಿಗುರು ಬರೋದಿಲ್ಲ, ಹೂವನೂ ಬರೋದಿಲ್ಲ, ಕಾಯಿನೂ ಆಗೋದಿಲ್ಲ. ಅದನ್ನು ನಾವು ಪ್ರೂನಿಂಗ್ ಚಾಟಣಿ ಮಾಡಲೇಬೇಕಾಗುತ್ತೆ. ಚಾಟಣಿ ಮಾಡಿದಾಗ ಅದೇ ವರ್ಷ ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ, ಹೂವ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಕಾಯಿ ಬರುತ್ತೆ. ಅವಾಗ ನಾವು ಇಳುವರಿಯಲ್ಲಿ ನಾವು ಹೆಚ್ಚಿಗೆ ನಾವು ಕಾಣಬಹುದು. ಎಲ್ಲಿ ಪ್ರೂನಿಂಗ್ ಮಾಡ್ತೀವೋ, ಚಾಟಣಿ ಮಾಡ್ತೀವೋ, ಅಲ್ಲೇ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಾಯಿ ಕಚ್ಚೋದು ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗೋದು. ಇದು ಅನುಮಾನನೇ ಇಲ್ಲ, ಇದು ಹೊಸ ಹೊಸ ತಂತ್ರಜ್ಞಗಳು ಇತ್ತೀಚಿನ ದಿನಗಳಲ್ಲಿ ರೈತರು ಅದೇ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ ಮಾಹಿತಿ ಪಡ್ಕೊಂಡು ಇದನ್ನು ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ. ಆ ಒಂದು ನಿಟ್ಟಿನಲ್ಲಿ ನಾವು ಚಾಟಣಿ ಪ್ರತಿ ವರ್ಷನೂ ಮಾವಿನಲ್ಲಿ 5 ವರ್ಷಗಳ ನಂತರ ಮಾಡಲೇಬೇಕಾದ ಅನಿವಾರ್ಯತೆ ಈ ಇತ್ತೀಚಿನ ಕಸಿಗಳಲ್ಲಿ ಇರ್ತಕ್ಕಂಥ ಪದ್ಧತಿ ಇದು. ಇವತ್ತು ಬೇಸಾಯ ಕ್ರಮಗಳು ನಾವು ಏನು ನೀರನ್ನು ಕೊಡ್ತೀವೋ, ಪೋಷಕಾಂಶಗಳನ್ನು ಒದಗಿಸ್ತೀವೋ, ಅಷ್ಟೇ ಮುಖ್ಯವಾದದ್ದು ಆಕಾರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಅದು ಚಾಟ್ನಿಯ ಮೂಲಕ. ಅದನ್ನ ಖಂಡಿತವಾಗಿಯೂ ಕೂಡ ನಮ್ಮ ಕೃಷಿಕರು ಮಾಡಬೇಕಾಗುತ್ತೆ. ಇದರ ನಂತರ ಮತ್ತೊಂದು ತಂತ್ರಜ್ಞಾನ, ಹೊದಿಕೆ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಇದರಿಂದಲೂ ಕೂಡ 4-6 ಪ್ರಯೋಜನಗಳು ನಮ್ಮ ಬೆಳೆಗೆ ಲಭಿಸುತ್ತೆ ಅಂತಕ್ಕಂಥದ್ದು. ಹೊದಿಕೆಯನ್ನ ಹೇಗೆ ಮಾಡ್ಕೊಳ್ತಕ್ಕಂಥದ್ದು, ಏನೆಲ್ಲ ಅನುಕೂಲಗಳು ಅದರಿಂದ ಲಭಿಸುತ್ತೆ ನೋಡಿ. ನಾವು ಹೊದಿಕೆದಲ್ಲಿ ಬಂದಾಗ ಇಲ್ಲಿ 2 ವಿಧಾನದಲ್ಲಿ ಪೋಷಕಾಂಶಗಳ ರೀತಿಯಲ್ಲಿ ಬಂದಾಗ ನಾವು ಮಣ್ಣಿನ ಫಲವತ್ತತೆ ಸುಧಾರಣೆಗೋಸ್ಕರ ಬಂದಾಗ ಹಸಿರೆಲೆ ಗೊಬ್ಬರಗಳ ಹೊದಿಕೆ ನಮಗೆ ತುಂಬಾ ಸೂಕ್ತ. ಯಾಕಂದ್ರೆ ಇದು ಒಂದು ಮಳೆ ಆಶ್ರದಲ್ಲಿರ್ತಕ್ಕಂಥ ಮಾವು ಇರತಕ್ಕಂಥದ್ದು, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ರೈತರಲ್ಲಿ ಆಸಕ್ತಿ ತುಂಬಾ ಕಡಿಮೆ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನು ಮಾಡ್ಕೊಳ್ಳಿ. ಮಳೆಗಾಲ ಬಂದ ಸಂದರ್ಭದಲ್ಲಿ ಈಗ ನೋಡಿ ಮೇ ಜೂನ್ದಲ್ಲಿ ಬರುತ್ತೆ, ಇಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಇರ್ಬೋದು, ಡಯಾಂಚ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮುಕುನ ಅಂತೇಳಿ ರೈತರು ಹಿಂದೆ ಏನಕ್ಕಾದ್ರೆ ರಸಗುನ್ನೆ ಅಂತೇಳಿ ಕರಿತಾ ಇದ್ರು, ಅಂತ ಬೀಜಗಳನ್ನು ನಾವು ಚೆಲ್ಲಿ ಬಿಟ್ಟಿದ್ದೆ ಆದ್ರೆ ನಾವು 2.5 ಅಡಿಗೊಂದು ಬೆಳೆದಾಗ ನಾವು ಪೂರ್ತಿ ಮಣ್ಣು ಕವರ್ ಆಗಿಬಿಡುತ್ತೆ. ಯಾವುದು ಕಲಂಗಡಿ ಹಣ್ಣಿನ ಬಳ್ಳಿ ಹಂಗೆ ಬೆಳೆದು ಬಿಡುತ್ತೆ, ಪೂರ್ತಿಯಾಗಿ ನಮಗೆ ಮಣ್ಣೇ ಕಾಣೋದಿಲ್ಲ. ಅದು ಬೆಳೆದಾದ್ಮೇಲೆ ಅದೇ ಏನಾಗುತ್ತೆ ಅಂದ್ರೆ ಆ ಒಂದು ಬೆಳೆದ ರೀತಿಯಿಂದ ನಮಗೆ ಮಲ್ಚಿಂಗ್ ಕವರ್ ಆಗುತ್ತೆ, ಕಳೆಗಳ ಬೆಳವಣಿಗೆಗೆ ಅವಕಾಶ ಕೊಡೋದಿಲ್ಲ, ಮತ್ತೆ ಮಣ್ಣಿನ ಫಲವತ್ತತೆ ಸಪೋಸ್ ನಾವು ರೋಟೋವೇಟ್ರು ಕಲ್ಟಿವೇಟ್ ಹಾಕಿ ಮಣ್ಣಿನಲ್ಲೇ ಮಿಕ್ಸಪ್ ಮಾಡಿದ್ದೆ ಆದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ, ಕಳೆ ಬರೋದಿಲ್ಲ, ಮತ್ತೆ ನೀರು ಮತ್ತು ಗೊಬ್ಬರ ಹಿಡ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ, ತೇವಾಂಶ ಮಾಡುತ್ತೆ. ಇದು ಹಸಿರೆಲೆ ಗೊಬ್ಬರ ಮುಖಾಂತರ ನಾವು ಮಾಡಬೇಕಾಗಿರ್ತಕ್ಕಂಥ ಪದ್ಧತಿ. ಇಲ್ಲ ಸರ್ ನಾವು ಮುಕುನ ಅನ್ನೋದು ನಮಗೆ ಸಿಗ್ತಾ ಇಲ್ಲ ಅಂತಂದಾಗ ಇಲಾಖೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಡಯಾಂಚ ಅಂತ ಹೇಳ್ತೀವಿ ಅಥವಾ ಸೆಣಬು ಅಂತ ಇರ್ತಕ್ಕಂಥದ್ದು, ಅಲ್ಲಿ ಅವ್ರದ್ದೇ ಆದ ಸಬ್ಸಿಡಿ ಮುಖಾಂತರ ಕೊಡಬೇಕು ಅಥವಾ ಅವ್ರದ್ದೇ ಆದ ಏನು ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಇಲಾಖೆಯಿಂದ ತೊಗೊಂಡು ಬಂದು ಬೀಜ ಚೆಲ್ಲಿ ಹೂ ಬರೋ ಹಂತದಲ್ಲಿ ಅದನ್ನು ಸಹ ಮಣ್ಣಿನಲ್ಲಿ ಮಿಕ್ಸಪ್ ಮಾಡಿದ್ದೆ ಆದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ. ಇನ್ನ ಹೊಸ ಪದ್ಧತಿ ಅಧಿಕ ಸಾಂದ್ರತೆ ಮತ್ತು ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಹೋದಾಗ ಹೊದಿಕೆ ಪದ್ಧತಿಯನ್ನು ನಾವು ಪ್ಲಾಸ್ಟಿಕ್ ಶೀಟ್ ಮುಖಾಂತರ ಹಾಕ್ಬೇಕಾಗುತ್ತೆ. ಯಾವ್ದಪ್ಪ ಶೀಟು ಅಂತೇಳಿ ರೈತರಿಗೆ ಕನ್ಫ್ಯೂಸ್ ಆಗುತ್ತೆ. ನಾವು ಈಗಾಗಲೇ ತರಕಾರಿ ಬೆಳೆಗಳಿಗೆ ಅಳವಡಿಕೆ ಮಾಡ್ತಾ ಇದೀವಿ, ಎಲ್ಲಿ ಟೊಮ್ಯಾಟೋಗೆ ಆ ಹೊದಿಕೆ ಆಗ್ತಾ ಇರತಕ್ಕಂಥದ್ದು, ಆ ಹೊದಿಕೆ ನಾವು ಮಾವಿನಲ್ಲಿನೂ ಸಹ ಹಾಕಿದ್ದೆ ಆದ್ರೆ ನಮಗೆ ಸುಮಾರು ಅದರದಿಂದ ಲಾಭದಾಯಕವಾಗಿರ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಅಲ್ಲಿ ಕಳೆ ಬರೋದಿಲ್ಲ, ಎರಡನೇದಿರ್ತಕ್ಕಂಥದ್ದು ತೇವಾಂಶ ಕಾಪಾಡುತ್ತೆ, ಮೂರನೇದು ಪ್ರಮುಖವಾಗಿರ್ತಕ್ಕಂಥ ಪೋಷಕಾಂಶಗಳು ಪೋಲಾಗೋದಿಲ್ಲ. ನೋಡಿ ಹೆಚ್ಚಿಗೆ ಮಳೆ ಆದಾಗ ನಮಗೆ ಅಲ್ಲಿರ್ತಕ್ಕಂಥ ಮಳೆ ನೀರಿನಲ್ಲಿ ಏನು ಪೋಷಕಾಂಶಗಳು ಕರಗುತ್ತೆ, ಕೊಚ್ಕೊಂಡು ಹೋಗ್ತವೆ, ಹರ್ಕೊಂಡು ಹೋಗ್ತವೆ, ಭೂಮಿಯಲ್ಲಿ ಹೋಗುತ್ತೆ, ಆವಿಯಾಗಿ ಹೋಗುತ್ತೆ. ಅದನ್ನು ನಾವು ಮಲ್ಚಿಂಗ್ ಹಾಕೋದ್ರಿಂದ ನಾವು ತೇವಾಂಶವನ್ನು ಕಾಪಾಡಬಹುದು. ಇನ್ನು 4ನೇದು ಪ್ರಮುಖವಾಗಿ ರೋಗ ಕೀಟಗಳ ಬಾಧೆ. ಮಾವಿನಲ್ಲಿ ಬಂದಾಗ ಅತಿ ಹೆಚ್ಚು ಬರ್ತಾ ಇರತಕ್ಕಂಥದ್ದು ಬೂದಿ ರೋಗ ಇರ್ಬೋದು, ಅಥವಾ ಜಿಗಿ ಹುಳ ಇರ್ಬೋದು ಅಥವಾ ಕಾಂಡ ಕೊರಕ, ಅಲ್ಲಿರ್ತಕ್ಕಂಥ ಇಂಥ ರೋಗ ಕೀಟಗಳನ್ನು ನಾವು ಮಲ್ಚಿಂಗ್ ಅಳವಡಿಕೆ ಮಾಡೋದ್ರಿಂದ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ನಾವು ನೀರು ಬಿಡುವ ಹಂತದಲ್ಲಿ ಹನಿ ನೀರಾವರಿಯಿಂದ ಅಳವಡಿಕೆ ಮಾಡಿದಾಗ ತೇವಾಂಶ ಕಾಪಾಡುತ್ತೆ, ಕರೆಂಟ್ ಉಳಿತಾಯ ಕಡಿಮೆ ಆಗುತ್ತೆ, ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಇತರೆ ನೇರವಾಗಿ ನಮಗೆ ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ಇದೆ. ಪರೋಕ್ಷ ಅಪರೋಕ್ಷವಾಗಿ ಅಂತ ಇಂಡೈರೆಕ್ಟ್ ಅಂತ ಹೇಳ್ತೀವಿ, ಅಲ್ಲಿನೂ ನಾವು ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ನಮಗೆ. ಇದನ್ನು ಪ್ರಮುಖವಾಗಿ ಇದನ್ನು ಸಹ ನಾವು ಎಲ್ಲ ಬೆಳೆಗೆ ಅಳವಡಿಕೆ ಮಾಡಿಕೊಂಡಿದ್ದೆ ಆದರೆ ತುಂಬ ನಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಅದನ್ನು ಅಳವಡಿಕೆ ಮಾಡೋ ಪದ್ಧತಿ ಇರ್ತಕ್ಕ ಆ ಶರೀರದಲ್ಲಿ ಗೊಬ್ಬರ ಮುಖಾಂತರ ಮಾಡ್ಕೋಬಹುದು, ಇಲ್ಲ ಮಲ್ಚಿಂಗ್ ಶೀಟ್ ಮುಖಾಂತರನು ಸಹ ನಾವು ಹೊದಿಕೆ ಪದ್ಧತಿ ಅಳವಡಿಕೆ ಮಾಡ್ಕೋಬಹುದು. ಹೀಗೆ ಹೊದಿಕೆ ಪದ್ಧತಿಯನ್ನ ಮಾಡಿಕೊಳ್ಳೋದ್ರಿಂದಲೂ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಬಹುದು. ನಮ್ಮ ಬೆಳೆ ಹುಲ್ಸಾಗಿ ಬರಲಿಕ್ಕೂ ಕೂಡ ಅದು ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಇದುವರೆಗೆ ಮಾವಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ನಾಗಪ್ಪ ದೇಸಾಯಿ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಹಾಸನ ತಾಲೂಕಿನ ಮಡೆನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ನಾಗಪ್ಪ ದೇಸಾಯಿ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 7:23:06. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕಾವೇರಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಕರ್ನಾಟಕ ಕಾವೇರಿ ತಾಯಾಗಿ ಬಂದು ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ಎನ್ನೆ ನಾನೇ ಧನ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಕಂಡೇನು ಎಂದು ಎಂದು ಅದೇ ನನ್ನ ಪುಣ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ. ಇಂಥ ಹೌದ, ಇಂಥ ಚೌದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ವಿಜಯನಗರ ವೀರಪುತ್ರ ಚಿತ್ರದ ಗೀತೆ. ಆರ್ಎನ್ ಜಯಗೋಪಾಲ್ ಅವರ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ವಿಶ್ವನಾಥನ್. ಆಗಸದೆ ತೇಲುತ್ತಿದೆ ಮೋಡ, ನೆರೆ ನೋಟ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ, ಹಸಿ ಹಸಿರು ವನರಾಜಿನೋಡ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಭದ್ರೆ ಹರಿಯುತಿ ಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಪಾಕ್ಷ ಜೀವ ನಮಗೆ ರಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ, ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ.